ಬೆಳಗ್ಗೆ ಮೈಸೂರು ಅರಮನೆಯ ಆವರಣದಲ್ಲಿಂದು ಸಾಂಪ್ರದಾಯಿಕ ಪೂಜೆ. ರಾಜ್ಯದ ಹಲವೆಡೆ ಮುಂದಿನ 7 ದಿನಗಳ ಕಾಲ ವ್ಯಾಪಕ ಮಳೆ, ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕೃಷಿ ರಂಗಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್ ಬಾಲಕೃಷ್ಣಗೌಡ ಅವರೇ. ನಮಸ್ಕಾರ. ನಾವಿವತ್ತು ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಮತ್ತೆ ನಮ್ಮ ಇಂಧನದ ಅವಶ್ಯಕತೆಯನ್ನ ಪೂರೈಕೆ ಮಾಡಿಕೊಳ್ಳೋದಕ್ಕೆ ನಮಸ್ಕಾರ ಡಾಕ್ಟರ್ ಬಾಲಕೃಷ್ಣಗೌಡ ಅವರೇ. ನಮಸ್ಕಾರ. ನಾವಿವತ್ತು ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಮತ್ತೆ ನಮ್ಮ ಇಂಧನದ ಅವಶ್ಯಕತೆಯನ್ನ ಪೂರೈಕೆ ಮಾಡಿಕೊಳ್ಳೋದಕ್ಕೆ ಗಿಡಗಳಿದೆ, ಅದರಲ್ಲಿ ಇವು ಬಹಳ ಪ್ರಮುಖವಾದದ್ದು. ಯಾತಕ್ಕೆ ಅಂತಂದ್ರೆ ಇವು ರೈತನ ಜೀವನದಲ್ಲಿ ಈಗಾಗಲೇ ಹಾಸುಹೊಕ್ಕಾಗಿದೆ. ಇದರಿಂದ ಬರುವಂತ ಎಣ್ಣೆಯನ್ನು ನಾವು ಇಂಧನವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಮರಗಳ ಬೀಜಗಳಲ್ಲೂ ಕೂಡ ಎಣ್ಣೆ ಅಂಶ ಇದ್ದೇ ಇರುತ್ತೆ ಅಂತ ನಾವು ಕೇಳಿದ್ವಿ. ಹೌದು. ಎಷ್ಟು ಅಂಶಕ್ಕಿಂತ ಹೆಚ್ಚಿದ್ರೆ ಈ ಜೈವಿಕ ಇಂಧನ ಸಸ್ಯ ಅಂತ ಪರಿಗಣಿಸಬಹುದು ಅಂತೇಳಿ? ಈ ಸದ್ಯದ ಪರಿಸ್ಥಿತಿನಲ್ಲಿ ವ್ಯಾವಹಾರಿಕವಾಗಿ ನಾವು ಅದರಿಂದ ಎಣ್ಣೆ ಅಂಶವನ್ನು ತೆಗೆದು ಇಂಧನವಾಗಿ ಮಾರ್ಪಾಟು ಮಾಡಿ ಅದನ್ನು ಬಳಕೆ ಮಾಡಬೇಕು ಅಂತಂದ್ರೆ ಕನಿಷ್ಠ 20-25% ಇದ್ದರೆ ಅದು ವ್ಯಾವಹಾರಿಕವಾಗಿ ಸಾಧುವಾದದ್ದು. ಹೆಚ್ಚು ಕಮ್ಮಿ ಎಲ್ಲ ಗಿಡಗಳಲ್ಲೂ 5%, 6%, 8%, 10% ಹೀಗೆ ಗಿಡಗಳಲ್ಲಿದೆ. ಆದ್ರೆ ನಾವು ಈ ಕಾರ್ಯಕ್ರಮಕ್ಕೆ ಅಳವಡಿಸ್ಕೋತಾ ಇರೋದು ಅಂತಂದ್ರೆ ಕನಿಷ್ಠ 20 ಮತ್ತೆ ಅದಕ್ಕಿಂತ ಹೆಚ್ಚು ಎಣ್ಣೆ ಅಂಶ ಇರುವಂತಹ ಗಿಡಗಳನ್ನ. ಹಾಗಾಗಿ ನಾನು ಈಗಾಗಲೇ ಹೇಳದಂತ ಕೆಲವು ಸಸ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ 30-50-60% ವರೆಗೂ ಎಣ್ಣೆ ಅಂಶ ಇದೆ. ಹಾಗಾಗಿ ಈ ಗಿಡಗಳನ್ನ ನಾವು ಬಳಕೆ ಮಾಡಿಕೊಂಡ್ರೆ ರೈತನಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಅಥವಾ ಜೈವಿಕ ಇಂಧನ ತಯಾರು ಮಾಡೋದಕ್ಕೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಪಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ರೈತರ ದೃಷ್ಟಿಯಿಂದ ನೋಡಿದ್ರೆ ಎಣ್ಣೆ ಅಂಶ ಅಲ್ಲದೆ ಬೇರೆ ಅನುಕೂಲಗಳು ಬೇಕಾಗ್ತವೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಜೈವಿಕ ಇಂಧನ ಸಸ್ಯಗಳು ಯಾವ್ಯಾವು? ಎಲ್ಲ ಗಿಡಗಳು ರೈತನ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹದ್ದು. ಯಾತಕ್ಕೋಸ್ಕರ ರೈತ ಇದು ಬೆಳೀತಾ ಇದ್ದ ಅಂತಂದ್ರೆ ಅವನು ಇಂಧನವಾಗಿ ಕೂಡ ಹಿಂದೆ ಬಳಕೆ ಮಾಡಿದ್ದಾನೆ, ಏನಂತಂದ್ರೆ ದೀಪ ಹಚ್ಚಬಹುದು ಮತ್ತೆ ಇತರ ಉಪಯೋಗಕ್ಕೆ. ಅದರ ಜೊತೆಗೆ ಕೃಷಿಗೆ ಪೂರಕವಾದಂತಹ ಗಿಡಗಳು ಇವು. ಮುಖ್ಯವಾದ ಅಂಶ ಏನಂತಂದ್ರೆ ಯಾತಕ್ಕೋಸ್ಕರ ನಾವು ರೈತರು ಈ ಗಿಡಗಳನ್ನ ಬೆಳಿಬೇಕು ಅನ್ನೋದು ಅಂತಂದ್ರೆ ರೈತರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಕೃಷಿಗೆ ಪೂರಕವಾಗಿದೆ, ಮತ್ತೆ ಆ ಪೂರಕವಾದ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಕೊಡ್ತಾ ಇದೆ ಜೈವಿಕ ಇಂಧನ ರೂಪದಲ್ಲಿ. ಆ ಕಾರಣದಿಂದ ರೈತರು ಈ ಎಲ್ಲ ಗಿಡಗಳನ್ನ ಬೆಳಿಬಹುದು. ಒಂದು ಉದಾಹರಣೆ ತಗೊಂಡ್ರೆ ಪ್ರಥಮವಾಗಿ ಹೊಂಗೆ ಗಿಡ ತೆಗೆದುಕೊಂಡು, ಹೊಂಗೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕರಾವಳಿಯಿಂದ ಹಿಡಿದು ನಾವು ಬಯಲ್ ಪ್ರದೇಶದವರೆಗೂ ಎಲ್ಲ ಕಡೆನೂ ಬೆಳೀತಾ ಇರುವಂತ ಗಿಡ ಅದು. ಈ ಹೊಂಗೆ ಗಿಡದ ವಿಶೇಷ ಗುಣ ಏನಪ್ಪ ಅಂತಂದ್ರೆ ಸೊಪ್ಪನ್ನು ನಾವು ಗೊಬ್ಬರವಾಗಿ ಬಳಕೆ ಮಾಡ್ತೀವಿ, ಸೌದೆಯನ್ನ ಉರುವಲಾಗಿ ಬಳಕೆ ಮಾಡ್ತೀವಿ, ಮತ್ತೆ ಎಣ್ಣೆಯನ್ನ ನಾವು ದೀಪಕ್ಕೆ ಬಳಕೆ ಮಾಡ್ತೀವಿ, ಕ್ರಿಮಿ ನಾಶಕವಾಗಿ ಬಳಕೆ ಮಾಡ್ತೀವಿ, ಸಾಬೂನ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ, ಚರ್ಮ ಹದಗೊಳಿಸೋದಕ್ಕೆ ಬಳಕೆ ಮಾಡ್ತೀವಿ, ಮತ್ತೆ ಎಣ್ಣೆಯನ್ನ ನಾವು ಇಂಧನವಾಗಿ ಕೂಡ ಬಳಕೆ ಮಾಡ್ತೀವಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸಾಬೂನ್ ತಯಾರಿಕೆಯಲ್ಲಿ ಮಾಡಿ ಮತ್ತೆ ಇಂಧನ ತಯಾರಿಕೆ ಮಾಡಿದ ಸಂದರ್ಭದಲ್ಲಿ ಬರುವಂತ ಉಪ ಉತ್ಪನ್ನಗಳು, ವಿಶೇಷವಾಗಿ ಎಣ್ಣೆ ತೆಗೆದ ನಂತರ ಬಂದಂತ ಹಿಂಡಿ, ಅದನ್ನ ನಾವು ನೇರವಾಗಿ ಗೊಬ್ಬರವಾಗಿ ಬಳಕೆ ಮಾಡಬಹುದು. ನಾವೀಗಾಗಲೇ ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ಗೊಬ್ಬರವಾಗಿ ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹಿಂಡಿಯಿಂದ ನಾವು ಸ್ವಲ್ಪ ಮಟ್ಟಿನ ಜೈವಿಕ ಅನಿಲವನ್ನು ಕೂಡ ನಾವು ಉತ್ಪಾದನೆ ಮಾಡಬಹುದು. ಈಗಾಗಲೇ ಇರುವಂತ ಜೈವಿಕ ಅನಿಲ ಸ್ಥಾವರಗಳಲ್ಲಿ ಒಂದು ಕೆ ಜಿಯಷ್ಟು ಹಿಂಡಿಯನ್ನು ಹಾಕಿದ್ರೆ ಸುಮಾರು 200-250 ಲೀಟರಷ್ಟು ಹೆಚ್ಚು ಅನಿಲ ಉತ್ಪಾದನೆಗೆ ಸಾಧ್ಯವಾಗ್ತದೆ. ಆ ಕಾರಣದಿಂದ ಅನಿಲವನ್ನು ಉತ್ಪಾದನೆ ಮಾಡಿಕೊಂಡು ರೈತ ತನ್ನ ಅಡಿಗೆ ಮಾಡೋದಕ್ಕೆ ಬಳಕೆ ಮಾಡಬಹುದು, ನಂತರ ಉಳಿದ ತ್ಯಾಜ್ಯವನ್ನು ಭೂಮಿಗೆ ಹಾಕಿ ಫಲವತ್ತತೆಯನ್ನು ಹೆಚ್ಚಿಸ್ಕೋಬಹುದು. ಎರಡೂ ಉಪಯೋಗ. ಹೌದು. ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವಾರು ಹಿಂಡಿಗಳನ್ನ ನಾವು ಅದರಲ್ಲಿರುವಂತ ಕಹಿ ಅಂಶ ಮತ್ತೆ ಕೆಲವು ಕ್ರಿಮಿನಾಶಕಗಳು ಅದನ್ನು ತೆಗೆದುಬಿಟ್ಟು ಆ ಹಿಂಡಿಯನ್ನು ನಾವು ಪಶು ಆಹಾರವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಈಗಾಗಲೇ ಕಂಡು ಬಂದಿದೆ. ಮುಂಬರುವ ದಿವಸಗಳಲ್ಲಿ ಈ ತಂತ್ರಜ್ಞಾನವನ್ನು ಉತ್ತಮಗೊಳಿಸಿ ರೈತ ತಾನೇ ಕಹಿ ಅಂಶವನ್ನು ತೆಗೆದು ಬಳಕೆ ಮಾಡೋ ಸಾಧ್ಯತೆ ಕೂಡ ಬಹಳ ದೂರ ಇಲ್ಲ. ಎರಡನೇದು ತಾವು ಹೇಳಿದಾಗೆ ಈ ಕರಂಜಿನ್ ಅನ್ನುವಂಥ ಅಂಶ ಇದೆಲ್ಲ ಕ್ರಿಮಿನಾಶಕ್ಕೆ ಬಹಳ ಪೂರಕವಾದದ್ದು. ನಮ್ಮ ರೈತರು ಇದನ್ನು ಅವರು ಗದ್ದೆಗಳಿಗೆ ಹಾಕ್ತಾ ಇದ್ರು. ಯಾತಕ್ಕೆ ಹಾಕ್ತಾ ಇದ್ರು ಅಂತಂದರೆ ಆ ಗದ್ದೆಗಳಲ್ಲಿ ನೀರಿನ ಅಂಶ ಇರುವಂತಹ ಜಾಗದಲ್ಲಿ ಬರುವಂತಹ ಕ್ರಿಮಿಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಈ ಸೊಪ್ಪು ಸಹಕಾರಿಯಾಗಿತ್ತು. ಗೊಬ್ಬರವಾಗಿ ಜೊತೆಗೆ ಕೀಟ ಹತೋಟಿಗೆ ಕೂಡ ಇದು ಸಹಕಾರಿಯಾಗಿರ್ತದೆ. ಇನ್ನು ಕೆಲವೊಂದು ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಹೊಂಗೆಯನ್ನು ಹೇಗೆ ಬೇಸಾಯ ಮಾಡ್ಕೊಂಡು ಬಂದ ರೈತ? ಈ ಎಲ್ಲ ಗಿಡಗಳನ್ನು ಬೆಳೆಸೋ ಅಂತ ಒಂದು ಸರಳ ತಂತ್ರಜ್ಞಾನ ರೈತರಿಗೆ ಈಗಾಗಲೇ ಗೊತ್ತಿದೆ. ಹೌದೌದು. ಆದರೂ ಕೂಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಈ ಮರ ಬೇಕು, ಬೇರೆ ಕೃಷಿಗೆ ನಮ್ಗೆ ಭೂಮಿ ಬೇಕು, ಮತ್ತೆ ಇತರ ಉಪಯೋಗಕ್ಕೆ ನಾವು ಭೂಮಿ. ಹಾಗಾಗಿ ಈ ಮರಗಿಡಗಳನ್ನ ಸಾಕಷ್ಟು ನಾವೀಗಾಗಲೇ ಕಡಿದ್ಬಿಟ್ಟಿದ್ದೀವಿ. ಅಂತ ಸಂದರ್ಭದಲ್ಲಿ ಇದನ್ನ ಬೆಳೆದು ಕೃಷಿಗೆ ಅಡ್ಡ ಬರದೇ ಇರುವಂತ ರೀತಿನಲ್ಲಿ ಹೇಗೆ ಬೆಳೆಯೋದು? ನಿಜ, ಅದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಇದನ್ನ ನಾವು ನೆಡುತೋಪುಗಳ ರೀತಿ ಬೆಳೆದು ಅಂತಂದ್ರೆ ಏನಾಗುತ್ತೆ, ಬೀಜನನ್ನು ಆರಿಸುವಂತದ್ದು, ಸಂಗ್ರಹಣೆ ಮಾಡೋದು, ಅವೆಲ್ಲ ಸಾಕಷ್ಟು ಶ್ರಮದ ಕೆಲಸ, ಮತ್ತೆ ಸಾಕಷ್ಟು ಹಣದ ವ್ಯಯ ಕೂಡ ಆಗ್ತದೆ. ಅದೇ ಪ್ರತಿ ರೈತ ತನ್ನ ಜಮೀನ ಬದುಗಳಿರ್ಬೋದು, ಮನೆ ಹಿಂದೆ ಮುಂದೆ ಇರ್ಬೋದು, ತನ್ನ ಬರಡು ಅಥವಾ ಬಂಜರ್ ಭೂಮಿ ಇರ್ಬೋದು, ಕೊರಕಲುಗಳಿರ್ಬೋದು, ಅಂತ ಪ್ರದೇಶದಲ್ಲಿ ಈ ಗಿಡಗಳನ್ನ ಬಹಳ ಸುಲಭವಾಗಿ ಬೆಳೀಬಹುದು. ಹಾಗಾದ್ರೆ ಇದು ಬರೀ ನೀರು ಅಥವಾ ಗೊಬ್ಬರ ಕೇಳದೆ ಬೆಳೆಯುತ್ತಾ ಅಂತ ಪ್ರಶ್ನೆ ನಿಮ್ಗೆ ಬರಬಹುದು. ಎಲ್ಲ ಗಿಡಗಳಿಗೂ ನೀರು ಬೇಕು, ಗೊಬ್ಬರನೂ ಬೇಕು. ಆ ಗೊಬ್ಬರ ತಾನೇ ಉತ್ಪಾದನೆ ಮಾಡ್ತದೆ, ಮಳೆಯಿಂದ ಬರುವಂತ ನೀರನ್ನ ಸಂಗ್ರಹಣೆ ಮಾಡೋ ರೀತಿ. ಆ ರೀತಿ ನಾವು ಆ ಗಿಡಗಳನ್ನ ಬೆಳೆದು ಅದಕ್ಕೆ ಒಂದು ಪಾತಿಯನ್ನು ಮಾಡಿ ಮಳೆ ಆಶ್ರಯದಲ್ಲಿ ಇದು ತಾನೇ ಬೆಳೆಯೋ ರೀತಿ ಮಾಡಬೇಕು. ಸಾಮಾನ್ಯವಾಗಿ ಗಿಡ ನೆಡಬೇಕಾದ್ರೂ ಅಷ್ಟೇನೆ, ಸುಮಾರು 2-3 ಅಡಿ ಎತ್ತರ ಬೆಳೆದಿರುವಂತ ಗಿಡಗಳು, ಕನಿಷ್ಠ 1 ವರ್ಷ ಬೆಳೆದಂತ ಗಿಡಗಳನ್ನ ನಾವು ನಾಟಿ ಮಾಡಿದಾಗ ಇದು ಚೆನ್ನಾಗಿ ಬರ್ತದೆ. ಹಾಗಾಗಿ ನೆಡುತೋಪು ಮಾಡೋದಕ್ಕಿಂತ ಹೆಚ್ಚಾಗಿ ಬದುಗಳು ಬೇಲಿಗಳು ಇಂಥದ್ರಲ್ಲಿ ಹಾಕಿದಾಗ ಈ ಗಿಡಗಳನ್ನ ಚೆನ್ನಾಗಿ ಅಭಿವೃದ್ಧಿಪಡಿಸಬಹುದು, ಮತ್ತು ಇಳುವರಿ ಕೂಡ ಸಾಕಷ್ಟು ಹೆಚ್ಚು. ಬದುಗಳ ಮೇಲೆ ಹಾಕೊಳ್ಳುವಾಗ ಎಷ್ಟು ಅಂತರ ಕೊಡಬೇಕಾಗುತ್ತೆ ಹೊಂಗೆಗೆ ಅಂತೇಳಿ? ಪ್ರಾರಂಭಿಕ ಹಂತದಲ್ಲಿ ಬೆಳಿಬೇಕಾದ್ರೆ ಸುಮಾರು 4-5 ಮೀಟರ್ ಅಂತರ ಕೊಡಬಹುದು. ಗಿಡ ಬೆಳೀತಾ ಹೋದಾಗೆ ನಾವು ಕೆಲವು ಮರಗಳನ್ನ ತೆಗೆಯುವಂತ ಕಾರ್ಯನ ಮಾಡಬಹುದು. ಯಾಕೆಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮರದ ರಚನೆ ಚಿಕ್ಕದಾಗಿದ್ದಾಗ ಆವಾಗಲೂ ಕೂಡ ತಾವು ಆದಾಯ ಪಡಿತಾ ಇರಬಹುದು. ಅದು ಬೆಳೀತಾ ಇದ್ದಾಗ ಯಾವ್ದು ಹೆಚ್ಚು ಚೆನ್ನಾಗಿ ಬೆಳೀತಾ ಇರುತ್ತೋ ಅದನ್ನ ಉಳಿಸ್ಕೊಂಡು ಸಣ್ಣ ಗಿಡಗಳನ್ನ ತೆಗೆದು ಆ ದೊಡ್ಡ ಗಿಡಕ್ಕೆ ಹೆಚ್ಚು ಅವಕಾಶ ಮಾಡಿಕೊಟ್ಟು ಹೆಚ್ಚು ಇಳುವರಿ ಪಡೆಯುವ ರೀತಿ ಮಾಡ್ಕೋಬಹುದು. ಹೀಗೆ ಮಾಡಿದಾಗ ಬೀಜಗಳನ್ನ ಸಂಗ್ರಹಣೆ ಮಾಡೋದು ಮತ್ತೆ ಮಾರಾಟ ಮಾಡೋದು ರೈತನಿಗೆ ಒಂದು ವರಮಾನ ಅಂದ್ರೆ ಆ ರೀತಿ ಬರೋ ರೀತಿ ಮಾಡುವಂತ ಅದನ್ನು ಕೂಡ ಯಶಸ್ವಿಯಾಗಿ ಮಾಡ್ಕೋಬಹುದು. ಈಗ ಹೊಂಗೆ ಹೋಲಿಸಿದ್ರೆ ಬೇವು ಸ್ವಲ್ಪ ಹೆಚ್ಚಾಗಿ ಬೆಳೆಯುವಂತ ಒಂದು ಮರ ಅಂತಾನೆ ಹೇಳ್ಬೋದು. ಇದನ್ನ ಎಲ್ಲಿ ಬೆಳಕಬಹುದು ಅಂತ? ಇದನ್ನು ಇದೇ ರೀತಿನೇ ಬೆಳಿಬಹುದು. ಇದೇನಂತಂದ್ರೆ ಈ ಮರಗಿಡಗಳನ್ನ ಬದುಗಳಲ್ಲಿ ಬೆಳೆದಾಗ ನಮ್ಮ ಕೃಷಿಗೆ ಅಡ್ಡ ಬರ್ತದೆ ಅಂತ ಸುಮಾರು ಜನದ ಪ್ರಶ್ನೆ. ನಾವು ಈ ಮರಗಿಡಗಳೆಲ್ಲ ಸೊಪ್ಪನ್ನು ನಾವು ಪ್ರತಿ ವರ್ಷ ಕನಿಷ್ಠ 20-25% ಅದನ್ನು ತೆಗೆದು ಭೂಮಿಗೆ ಗೊಬ್ಬರವಾಗಿ ಹಾಕೊಳ್ಳೋದ್ರಿಂದ ಭೂಮಿಗೆ ಅನುಕೂಲ ಆಗ್ತದೆ. ಮತ್ತು ಇದು ಯಾವುದೇ ರೀತಿ ಆ ಒಂದು ಕೃಷಿಗೆ ಅಥವಾ ನಮ್ಮ ಕೃಷಿ ಬೆಳೆಗೆ ಅಡ್ಡ ಬರೋದಿಲ್ಲ. ಎರಡನೇದಾಗಿ ತಾವು ಬೇವಿನ ಗಿಡಕ್ಕೆ ಹೇಳಿದ್ರೆ ಅದು ಎತ್ತರವಾಗಿ ಮೇಲೆ ಹೋಗೋದ್ರಿಂದ ಮತ್ತೆ ಅದರಿಂದ ಯಾವುದೇ ಕೃಷಿ ಬೆಳೆಗಳಿಗೆ ಅಡ್ಡ ಪರಿಣಾಮ ಬರೋದಿಲ್ಲ. ಆ ಕಾರಣದಿಂದ ಅಲ್ಲಿ ಬೀಜ ಉದುರಿಸೋದು ಕಷ್ಟ ಇಲ್ಲ, ಯಾಕೆಂದ್ರೆ ತಂತಾನೆ ಹಣ್ಣು ಕೆಳಗಡೆ ಬೀಳ್ತದೆ, ಅದನ್ನ ನಾವು ಗುಡಿಸ್ಕೋಬಹುದು. ಮತ್ತೆ ಹಕ್ಕಿಗಳು ಬಂದು ಅಲ್ಲಿ ಗಿಡದ ಮೇಲೆ ನೆಲೆಸಿ ಅವಾಗ ಏನಾಗುತ್ತೆ, ಹಕ್ಕಿಗಳ ಹಿಕ್ಕೆ ಕೂಡ ಅದೇ ಭೂಮಿಗೆ ಬೀಳ್ತದೆ. ಆಗ ನಮಗೆ ಅರಿವಿಲ್ಲದೇನೆ ನಮ್ಮ ಭೂಮಿಗೆ ಈ ಒಂದು ಫಲವತ್ತತೆ ಆಗ್ತದೆ. ಮತ್ತೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಈ ಸಾವಯವ ಕೃಷಿಗೆ ಹೆಚ್ಚು ಸಹಕಾರಿಯಾಗಿರುವಂತದ್ದು. ಮತ್ತೆ ಪಕ್ಷಿಗಳು ಕೀಟ ಪೀಡೆಗಳನ್ನು ಕೂಡ ಆರಿಸ್ಕೊಳ್ತವೆ. ಹೌದು, ಕೆಲವು ಕೀಟಗಳನ್ನ ಇವು ಆರಿಸಿ ತಿನ್ನೋದ್ರಿಂದ ಕೀಟದ ಹತೋಟಿ ಕೂಡ ಈ ಸಸಿಗಳು ಬಹಳ ಪೂರಕವಾಗಿರುತ್ತದೆ. ಇನ್ನು ಹಿಪ್ಪೆ ಕೂಡ ಮುಖ್ಯವಾದ ಜೈವಿಕ ಇಂಧನ ಸಸ್ಯ. ಹೌದು.

ಇಳುವರಿ ಕೂಡ ಸಾಕಷ್ಟು ಹೆಚ್ಚಿದೆ. ಅದನ್ನು ನಾವು ಬಯಲು ಪ್ರದೇಶಕ್ಕೆ ತೆಗೆದುಕೊಂಡ್ಬಂದ್ರೆ ಇಲ್ಲೂ ಕೂಡ ಅದು ಸಾಕಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸ್ವಲ್ಪ ನಿಧಾನವಾಗಿ ಬೆಳೆದ್ರು ಕೂಡ ನಂತರದ ದಿವಸಗಳಲ್ಲಿ ಸುಮಾರು 100 ವರ್ಷ ಇಳುವರಿ ಕೊಡ್ತಾ ಇರುವಂತ ಗಿಡ, ಅದನ್ನು ಕೂಡ ನಾವು ಅಳವಡಿಸ್ಕೋಬಹುದು. ತಾವು ವಿವಿಧ ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ರಿ. ಈ ಒಂದು ಸಸ್ಯಗಳಲ್ಲಿ ನಮ್ಮ ರೈತ ಬಾಂಧವರು ಕಾಯಿಗಳನ್ನು ಯಾವ ಕಾಲದಲ್ಲಿ ಸಂಗ್ರಹಿಸಬೇಕಾಗತ್ತೆ? ಇದು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ, ನಾನು ಆಗಲೇ ಹೇಳಬೇಕಾಗಿತ್ತು. ಯಾತಕ್ಕೋಸ್ಕರ ನಾವು ಈ 5-6 ಗಿಡಗಳನ್ನು ನಾವು ಈ ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ, ಪ್ರತಿಯೊಂದು ಗಿಡವು ವರ್ಷದ ಬೇರೆ ಬೇರೆ ಭಾಗಗಳಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡ್ತದೆ. ಆ ಕಾರಣದಿಂದ ರೈತನಿಗೆ ಹೆಚ್ಚು ಕಮ್ಮಿ ಸುಮಾರು 6-8 ತಿಂಗಳ ಕಾಲ ಒಂದಲ್ಲ ಒಂದು ಗಿಡದಿಂದ ಬೀಜ ಉತ್ಪಾದನೆ ಬರ್ತಾ ಇರ್ತದೆ. ಹಾಗಾಗಿ ಅವನಿಗೆ ಒಂದು ಆದಾಯವನ್ನು ತರ್ತದೆ, ಜೊತೆಗೆ ಜೈವಿಕ ಇಂಧನ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗೂ ಇರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಹೊಂಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಬೀಜ ಸಂಗ್ರಹಣೆ ಮಾಡಬಹುದು. ಏಪ್ರಿಲ್ ತಿಂಗಳು ಬರ್ತಾ ಇದ್ದಂಗೆ ನಮಗೆ ಸಿಮರುಬ ಬರ್ತದೆ. ಮೇ ಜೂನ್ ಜುಲೈ ಬರ್ತಾ ಇದ್ದಾಗೆ ನಮಗೆ ಬೇವು ಬರ್ತದೆ. ಬೇವು ಜೊತೆ ಜೊತೆಯಾಗಿ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಿಪ್ಪೆ ಬರ್ತದೆ. ಹಿಪ್ಪೆ ಮುಗಿತಾ ಇದ್ದಂಗೆ ಜಟ್ರೋಪ ಬರ್ತದೆ. ಜಟ್ರೋಪ ಮುಗಿತಾ ಇದ್ದಾಗೆ ಸುರಹೊನ್ನೆ ಬರಕ್ಕೆ ಶುರು ಮಾಡ್ತದೆ. ಇದರ ಜೊತೆಗೆ ಹೊಸ ಗಿಡವನ್ನು ನಾವು ಇತ್ತೀಚೆಗೆ ಪರಿಚಯಿಸಿದ್ದೇವೆ. ಯಾವುದದು? ಅಮೂರ ಅಂತ. ಅದು ನಮ್ಮ ಮಲೆನಾಡಿನ ಕಾಡುಗಳಲ್ಲಿ ಬೆಳೆಯುವಂತದ್ದು. ಅದು ಔಷಧಿ ಗುಣ ಇರುವಂತ ಗಿಡ ಕೂಡ. ಅದು ವಿಶೇಷವಾಗಿ ನಾವು ಇಲ್ಲಿ ರಸ್ತೆ ಬದಿಗಳಲ್ಲಿ ಕೆರೆಗಳಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಕಳೆದ ಒಂದು 15-20 ವರ್ಷದಿಂದ. ಆ ಬೀಜಗಳನ್ನ ಎಣ್ಣೆ ಅಂಶವನ್ನು ನಾವು ನೋಡಿದಾಗ ಸುಮಾರು 46% ಎಣ್ಣೆ ಅಂಶ ಇತ್ತು. ಮತ್ತೆ ಬಹಳ ಸುಲಭವಾಗಿ ಯಂತ್ರಗಳ ಮೂಲಕ ನಿತ್ಯ ಹರಿದ್ವರ್ಣ ಗಿಡ ಸುಲಭವಾಗಿ ಬೆಳೀತದೆ, ಮತ್ತೆ 2-3 ವರ್ಷಕ್ಕೆ ನಿಮ್ಗೆ ಹೂವು ಕಾಯಿ ಬಿಡಕ್ಕೆ ಶುರು ಮಾಡ್ತದೆ. ಮತ್ತೆ ಯಂತ್ರದಿಂದ ಎಣ್ಣೆ ತೆಗಿಬಹುದು. ಅದು 36% ಎಣ್ಣೆ ಅಂಶನ ನಾವು ಯಂತ್ರದಿಂದ ತೆಗೆದಾಗ ನಮ್ಗೆ ಬರ್ತದೆ. ಬಹಳ ಮುಖ್ಯವಾದ್ದು ಅಂತಂದ್ರೆ, ಈಗಾಗಲೇ ಅದು ಹೂ ಕಾಯಿ ಬಿಡಲಿಕ್ಕೆ ಪ್ರಾರಂಭ ಆಗಿದೆ, ಅಕ್ಟೋಬರ್ ತಿಂಗಳಿಂದ ಶುರು ಆಗಿದೆ. ಅದು ಮುಂದಿನ ಏಪ್ರಿಲ್ ಮೇ ತಿಂಗಳವರೆಗೂ ಅದು 6-8 ತಿಂಗಳ ಕಾಲ ಕಾಯಿ ಬಿಡ್ತದೆ ಅಂತ. ಈ ಗಿಡ ಅಕ್ಟೋಬರ್ ಇಂದ ಹಿಡಿದು ಬೀಜ ಉತ್ಪಾದನೆ ಡಿಸೆಂಬರ್ ಪ್ರಾರಂಭ ಆಗ್ತದೆ. ಏಪ್ರಿಲ್ ಮೇ ವರೆಗೂ ಕೂಡ ನಾವು ಬೀಜವನ್ನು ಸಂಗ್ರಹಣೆ ಮಾಡಬಹುದು. ಸೊ ಇಂಥ ಒಂದು ವಿಶೇಷ ಗಿಡ ನಮ್ಮ ಅರಣ್ಯದಿಂದ ನಾವು ಗುರುತಿಸಿದ್ದೇವೆ. ಅದನ್ನ ಜೈವಿಕ ಇಂಧನಕ್ಕೆ ಬಹಳ ಪೂರಕವಾದ ಗಿಡ ಅಂತ ಈಗಾಗಲೇ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಅದನ್ನ ಬಳಕೆಯನ್ನು ಕೂಡ ನಾವು ಈಗಾಗಲೇ ಜಾರಿಗೆ ತಂದಿದ್ದೇವೆ. ಇವು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ತವೆ, ಈ ಹೂವು ಕಾಯಿ ಇವನ್ನೆಲ್ಲ ಬಿಡಬೇಕಾದ್ರೆ. ಹೌದು. ಈ ಅವಧಿಯನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳು ಸಂಶೋಧನೆಗಳು ಏನಾದರೂ ನಡೆದಿದ್ದಾವೆ? ಸಾಮಾನ್ಯವಾಗಿ ಮರ ಗಿಡಗಳು ಹೂವು ಕಾಯಿ ಬಿಡಬೇಕು ಅಂತಂದ್ರೆ ಆ ಗಿಡದ ಒಂದು ಬೆಳವಣಿಗೆ ಸಾಕಷ್ಟು ಆಗಿರಲೇಬೇಕು. ಆದರೂ ಕೂಡ ನಾವು ಆ ತಾಯಿ ಗಿಡದ ರೀತಿಯಲ್ಲೇ ಬಿಡಬೇಕು, ಮತ್ತೆ ಸ್ವಲ್ಪ ಬೇಗ ಇದು ಹೂವು ಕಾಯಿ ಬಿಡೋದಕ್ಕೆ ಪ್ರಾರಂಭ ಮಾಡಲಿ ಅನ್ನೋ ಒಂದು ಕಾರಣದಿಂದ ಈ ಗಿಡಗಳನ್ನ ಕಸಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಎಲ್ಲ ಗಿಡಗಳಲ್ಲೂ ಕಸಿ ಗಿಡಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಹೊಂಗೆ ಇರಬಹುದು, ಸಿಮರುಬ ಇರಬಹುದು, ಬೇವು ಇರಬಹುದು, ಹಿಪ್ಪೆ ಇರಬಹುದು. ಬೇವು ಹಿಪ್ಪೆನಲ್ಲಿ ಕಸಿ ಗಿಡಗಳು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಮಾಡೋದಕ್ಕೆ ಸಾಧ್ಯ. ಹೊಂಗೆ ಸಿಮರುಬ ಇತ್ಯಾದಿ ಗಿಡಗಳು ಸುರವನಲ್ಲಿ ನಾವು ಸಾಕಷ್ಟು ಹೆಚ್ಚು ಗಿಡಗಳನ್ನ ಅಭಿವೃದ್ಧಿಪಡಿಸಬಹುದು. ಅವು ಬಹಳ ಪೂರಕವಾಗಿದೆ. ಈ ಗಿಡಗಳನ್ನ ಆ ರೀತಿ ಮಾಡೋದ್ರಿಂದ 1-2 ವರ್ಷ ಮುಂಚೆನೆ ಹೂವು ಕಾಯಿ ಬಿಡೋದಕ್ಕೆ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ರೈತನು ಅವರ ಮನೆ ಸುತ್ತಮುತ್ತ ಬೆಳ್ಕೊಂಡಾಗ ಅವನು ಸ್ವಲ್ಪ ಆರೈಕೆಯನ್ನು ಕೂಡ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಈ ಕಸಿ ಗಿಡಗಳನ್ನ ಬೆಳೆದಾಗ ಬಹಳ ಬೇಗ ಆ ಗಿಡಗಳು ಅಭಿವೃದ್ಧಿ ಹೊಂದಿ ಒಂದು 3 ವರ್ಷಕ್ಕೆ ಅದು ಹೂವು ಕಾಯಿ ಬಿಡು. ಮೊದಲನೇ ವರ್ಷನೇ ಹೂ ಬಿಡ್ತದೆ ಇಲ್ಲ ಅಂತಲ್ಲ, ಆದ್ರೆ ಆ ಗಿಡದ ಬೆಳವಣಿಗೆ ಬೇಗ ಆಗಿ ಅದು ಹೂವು ಕಾಯಿ ಬಿಡೋದಕ್ಕೆ 3 ವರ್ಷಕ್ಕೆನೆ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಹೊಂಗೆನಲ್ಲೂ ಕೂಡ ಮತ್ತೆ ಸಿಮರುಬ ಇದರಲ್ಲಿ ಬಹಳ ಹೆಚ್ಚಿನ ಫಲಿತಾಂಶವನ್ನು ನಾವು ಇದರಲ್ಲಿ ಕಂಡುಕೊಂಡಿದ್ದೇವೆ. ಮತ್ತೆ ಕಸಿ ಮಾಡೋದ್ರಿಂದ ಈ ಸಸ್ಯಗಳು ಏನಾದ್ರೂ ಗಿಡ್ಡವಾಗಿ ಬೆಳೀತವೆ? ಸಸ್ಯಗಳು ಸ್ವಲ್ಪ ಹರಡ್ಕೊಂಡು ಬೆಳೀತದೆ, ಹಾಗಾಗಿ ನಮಗೆ ಬೀಜಗಳನ್ನ ಸಂಗ್ರಹಣೆ ಮಾಡೋದಕ್ಕೂ ಕೂಡ ಸಹಕಾರಿಯಾಗ್ತದೆ. ಕೃಷಿ ಭೂಮಿಯಲ್ಲಿ ಬೆಳೀತಾ ಇದ್ದಾಗ ಸ್ವಲ್ಪ ಅದು ಮೇಲೆ ಹೋಗ್ಲಿ, ಯಾಕೆಂತಂದ್ರೆ ಅದರ ನೆರಳು ಬೀಳದೆ ಇರಲಿ ಅನ್ನೋ ಒಂದು ಉದ್ದೇಶನ ಆ ರೀತಿ ಮಾಡ್ತೇವೆ. ಮತ್ತೆ ಇತರ ಪ್ರದೇಶದಲ್ಲಿ ಬೆಳಿಬೇಕಾದ್ರೆ ಅಂತ ಸಂದರ್ಭದಲ್ಲಿ ಕಸಿ ಗಿಡಗಳನ್ನ ಬೆಳೆದಾಗ ಪೌದ್ರ ರೀತಿಯಲ್ಲಿ ಮಾಡಿಕೊಂಡು ಬಹಳ ಸುಲಭವಾಗಿ ಬೀಜಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೋಬಹುದು. ಅಂದ್ರೆ ಈ ಕಸಿ ಗಂಟಿರೋದ್ರಿಂದ ದೃಢತೆಗೆ ಏನು ತೊಂದರೆ ಆಗೋದಿಲ್ಲ? ಇಲ್ಲ, ಇವು ಕೇವಲ 1-2 ವರ್ಷ ಮಾತ್ರ ವಿಶೇಷ ಜಾಗ್ರತೆ ವಹಿಸಬೇಕಾಗ್ತದೆ. ನಂತರ ದಿವಸದಲ್ಲಿ ಹೊಂದಾಣಿಕೆ ಸಾಕಷ್ಟು ಆಗಿ ಈಗ ಸುಮಾರು 3 ವರ್ಷದಿಂದ ನಾವು ಗಿಡಗಳನ್ನ ನೋಡಿದ್ದೇವೆ. ಈಗ ಬೆಳೆಸಿರುವಂತ 3-4 ವರ್ಷಕ್ಕೆ ಬಂದ ಕಾಲಿಟ್ಟಿದ್ದೇವೆ. ಅವೆಲ್ಲ ಚೆನ್ನಾಗಿ ಬೆಳೆದು ಅಂತ ಯಾವುದೇ ಒಂದು ತೊಂದರೆಯನ್ನು ನಾವು ಕಂಡಿಲ್ಲ. ಈಗ ರೈತ ಬಾಂಧವರೇ, ತಾವು ಈ ಜೈವಿಕ ಇಂಧನ ಸಸ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-4-5-8-5-0-6-0-6-0. ಇನ್ನೊಮ್ಮೆ ಹೇಳ್ತೀನಿ,

ಮತ್ತೆ 40-50 kg ಮ್ಯೂರಿಟ್ ಆಫ್ ಪೊಟ್ಯಾಶು. ಈ ನಾಲ್ಕು ಸಂಯೋಜನೆಗಳನ್ನು ಕೂಡ ನಾವು ಪ್ರತಿ ಎಕರೆಗೆ ಬಳಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಈ ಸಂಕೀರ್ಣ ರಸಗೊಬ್ಬರಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪೋಷಕಾಂಶಗಳನ್ನು ಒಳಗೊಂಡಿರ್ತವೆ. ಈ ಗೊಬ್ಬರಗಳನ್ನು ನಾವು ಮಧ್ಯ ಮಾನ್ಸೂನು ಮತ್ತು ಮಾನ್ಸೂನ್ ನಂತರದ ಬಳಕೆಗೆ ಬಳಸ್ಕೋಬಹುದು. ಮುಖ್ಯವಾಗಿ ಯಾವ್ಯಾವ ಪ್ರದೇಶದಲ್ಲಿ ಮಳೆಯ ಪ್ರಮಾಣ 80 ಅಂಗುಲದಿಂದ 100 ಅಂಗುಲಕ್ಕಿಂತ ಹೆಚ್ಚಿದೆ, ಅಂದರೆ 2000 mm 2500 mm ಜಾಸ್ತಿ ಇದೆ, ಹಾಗೆಯೇ ಮಧ್ಯಮ ಪ್ರಮಾಣದ ಮಳೆಯನ್ನು ಹೊಂದಿರುವಂಥ ಪ್ರದೇಶಗಳಲ್ಲಿ ಇಳಿಜಾರು ಹೆಚ್ಚಿದೆ, ಅಲ್ಲಿ ನಾವು ಯೂರಿಯಾ, ಶಿಲಾರಂಜಕ ಮತ್ತು ಮ್ಯೂರಿಟ್ ಆಫ್ ಪೊಟ್ಯಾಶ್ ಈ ಒಂದು ಸಂಯೋಜನೆಯ ಗೊಬ್ಬರಗಳನ್ನು ಬಳಸೋದು ಬಹಳ ಮುಖ್ಯ. ಮುಖ್ಯವಾಗಿ ಇಲ್ಲಿ ಆಮ್ಲೀಯ pH ಇರೋದ್ರಿಂದ ನಾವು ಈ ಶಿಲಾರಂಜಕವನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದರಿಂದ ಪೋಷಕಾಂಶಗಳು ಬಸ್ದೋಗೋದನ್ನು, ಕೊಚ್ಚೋಗೋದನ್ನು ನಾವು ತಡೆಗಟ್ಟಬಹುದು. ಜೊತೆಗೆ ಈ ಸಂಯೋಜನೆ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಬಹಳ ಅನುಕೂಲಕರ ಮತ್ತು ಕಡಿಮೆ ವೆಚ್ಚದಾಯಕ ಅಂತ ನಾವು ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಯಿಂದ 24,500 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 14,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 14,800 ರೂಪಾಯಿಯಿಂದ 15,600 ರೂಪಾಯಿ, ರೊಬಸ್ಟಾ ಚೆರಿ 8,700 ರೂಪಾಯಿಯಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ಹೆಚ್ಚು ಮಳೆಯಾಗಿರುವ ಸಂದರ್ಭದಲ್ಲಿ ಶುಂಠಿ ಮತ್ತು ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮೂಲತಃ ಚೇರಂಬಾಣೆ ಕೊಟ್ಟೂರು ಗ್ರಾಮದ ನಿವಾಸಿ, ಮೈಸೂರು ಕುವೆಂಪು ನಗರ ಬಡಾವಣೆಯಲ್ಲಿ ವಾಸವಿರುವ ಕೂಡಕಂಡಿ ದಿವಂಗತ ಅಚ್ಚಪ್ಪನವರ ಮಗ ಸೋಮಣ್ಣ ಇಂದು ಮಧ್ಯಾಹ್ನ ನಿಧನರಾದರು. 84 ವರ್ಷದ ನಿವೃತ್ತ DYSP ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:00 ಕುವೆಂಪು ನಗರದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರರ ಕೋಡಿ ಚಿಕ್ಕನಹಳ್ಳಿ ವಾಸಂಜ ಪಂದೆಂಡ ಪೌತಿ ಸೋಮಯ್ಯ ಅಂಗಡ ಪೊಣ್ಣು ಪಂದೆಂಡ ಜಾನಕಿ ಇಂದು ಮಜ್ಜಣ ಮರಣಪಟ್ಟಿತು. 91 ಬೈತರ ಪಂದೆಂಡ ಜಾನಕಿ ಎಂಡ ತಾಮನೆ ಮೇಕಿರಿರ ಇಂಗಡ ಚಾವು ತಡಿನ ಬೆಂಗಳೂರರ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಇಕ್ಕ ಕೊಡಪ ಎಂದು ಒಕ್ಕ ಕರಾರ್ಚಿಟ್ಟಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲ್ಸೂರು ಇವರ ಕೂಡುಕೂಟಲಿ ಇಂದು ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ ಅವರ ಅಧ್ಯಕ್ಷತೆಯಲ್ಲಿ, ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ಆಟಿಕೂಟ ಅರೆಭಾಷೆ ಜಂಬರ ತುಂಬ ಗೌಜ್ಜಿಲಿ ಅರ್ಥಪೂರ್ಣವಾಗಿ ನಡೆದು ಜಂಬರಲ್ಲಿ ತರಾವರಿ ಆಟೋಟಗ, ಸೋಬಾನೆ, ಅಜ್ಜಿಕತೆ, ನೇಜಿ ಹಾಡು, ಕುಣ್ತ, ಭಜನೆ ಸೇರಿದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಸಹ ಏರ್ಪಾಡಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಯುವ ಒಕ್ಕೂಟಗ ಹಂಗೆ ಶ್ರೀಕೃಷ್ಣ ಯುವಕ ಸಂಘ ಅಯ್ಯಂಗೇರಿ ಇವರ ಕೂಡುಕೂಟಲಿ ಇದೇ ತಿಂಗಳ 23 ಭಾಗಮಂಡಲ ಗ್ರಾಮದ ಬಳ್ಳಡ್ಕ ಅಪ್ಪಾಜಿ ಮತ್ತು ಅನು ಅವರ ಗದ್ದೆಯಲ್ಲಿ 2025-26 ಸಾಲಿನ ರಾಜ್ಯ ಮಟ್ಟದ ಕೇಸರಿ ಗದ್ದೆ ಮುಕ್ತ ಆಟೋಟಗ ಏರ್ಪಾಡಾಟು. ಕುಶಾಲ್ ನಗರ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ಸುಂಟಿಕೊಪ್ಪ, ಪನ್ಯ, ಹೊಸಕೋಟೆ, ನಾಕೂರು, ಗದ್ದೆಹಳ್ಳ ಪೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ತಾರೀಕು 11 ಸೋಮವಾರ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಸುಂಟಿಕೊಪ್ಪ, ಪನ್ಯ, ಹರದೂರು, ಹುಲುಗುಲಿ, ನಾರ್ಗಾಣಿ, ಬೆಟ್ಟಗೇರಿ, ನಾಕೂರು, ಹೇರೂರು, ಅಂದಗೋವೆ, ಕೊಡಗರಹಳ್ಳಿ, ಹೊಸಕೋಟೆ, ಕಂಬಿಬಾಣೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋ. 2025-26 ಸಾಲಿ ಗಂಡು ಜನರಿಗೆ ಹಂಗೆ ಹೆಣ್ಣು ಜನರಿಗೆ ಜಿಲ್ಲೆನ 5 ತಾಲೂಕುಗಳಲ್ಲಿ ದಸರಾ ಆಟೋಟ, ಹಂಗೆ ಜಿಲ್ಲಾ ಮಟ್ಟದ ದಸರಾ ಆಟೋಟದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ಏರ್ಪಾಡಾಟ ಮಡಿಕೇರಿ ತಾಲೂಕಿನೋಕೆ ಇದೇ ತಾರೀಕು 18 ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿ ಮಡಿಕೇರಿನ ಸಾಯಿ ಹಾಕಿ ಟರ್ಫ್ ಪಾಣಿಲಿ ನಡೆದಿದೆ. ಪೊನ್ನಂಪೇಟೆ ತಾಲೂಕಿನೋಕೆ ತಾರೀಕು 19 ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಹಂಗೆ ಜೂನಿಯರ್ ಕಾಲೇಜಿನ ಆಟದ ಬಾಣಿಲಿ. ವಿರಾಜಪೇಟೆ ತಾಲೂಕಿನೋಕೆ ತಾರೀಕು 20 ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಹಂಗೆ ಜೂನಿಯರ್ ಕಾಲೇಜಿನ ಆಟದ ಬಾಣಿಲಿ. ಕುಶಾಲನಗರ ತಾಲೂಕಿನೋಕೆ ತಾರೀಕು 21 ಕೂಡಿಗೆ ಕ್ರೀಡಾ ಇಸ್ಕೂಲ್ನ ಆಟದ ಬಾಣಿ ಹಂಗೆ ಕೂಡಿಗೆ ಸೈನಿಕ ಇಸ್ಕೂಲ್ನ ಆಟದ ಬಾಣಿಲಿ. ಸೋಮರಪೇಟೆ ತಾಲೂಕಿನೋಕೆ ತಾರೀಕು 22 ಕೂಡಿಗೆ ಕ್ರೀಡಾ ಇಸ್ಕೂಲ್ ಹಂಗೆ ಸೈನಿಕ ಇಸ್ಕೂಲ್ನ ಆಟದ ಬಾಣಿಲಿ ನಡೆದಿದೆ. ಹಂಗೆ ಕೊಡಗು ಜಿಲ್ಲಾ ಮಟ್ಟದ ದಸರಾ ಆಟೋಟಗ ತಾರೀಕು 30 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿ ಹಂಗೆ ಕೂಡಿಗೆ ಕ್ರೀಡಾ ಇಸ್ಕೂಲ್ ಹಂಗೆ ಸೈನಿಕ ಇಸ್ಕೂಲ್ನ ಆಟದ ಬಾಣಿಲಿ ಏರ್ಪಾಡಾಟುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2025-26 ಸಾಲಿ ಖಾಲಿ ಇರುವ 1 PUC ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಸೇರಿಕೆ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದಿಂದ ಕೇಳಿ ತಿಳ್ಕೊಳ್ಳಕ್ಕಂತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವರು ತಿಳಿಸೋ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಾರೀಕು 13 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಸೋಮರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಂಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಡಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಭಾಗಮಂಡಲ ಗ್ರಾಮ ಪಂಚಾಯಿತಿ ಇವರ ಕಡೆಯಿಂದ 79 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇದೇ ತಾರೀಕು 15 ಬೆಳಿಗ್ಗೆ 10 ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತು ಅನು ಅವರ ಗದ್ದೆಯಲ್ಲಿ ಹೋಬಳಿ ಮಟ್ಟದ ಕೆಸರುಗದ್ದೆ ಆಟೋಟ, ಸ್ವಾತಂತ್ರ್ಯ ದಿನ ಕೆಸರಿನಲ್ಲಿ ಒಂದು ದಿನ ಆಟೋಟಗ ಏರ್ಪಾಡಾಟು, ಕಿರಿಯವರಿಂದ ಹಿಡಿದು ಹಿರಿಯವರ ಮುಟ ತರವರಿ ಆಟೋಟಗ ಸಹ ನಡೆದಿದೆ. ಗೌಡ ಸಮಾಜ ಚೇರಂಬಾಣಿ, ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣಿ ಇವರ ಕೂಡು ಕೂಟಲಿ ಇಂದು ಚೇರಂಬಾಣಿ ಗೌಡ ಸಮಾಜಲಿ ಆಟಿ ಜಂಬರ ನಡೆದು ಜಂಬರಲ್ಲಿ ಸಂಪ್ರದಾಯದ ತಿಂಡಿ ತೀನಿಗ ಪಾರಂಪರಿಕ ವಸ್ತುಗಳ ಪ್ರದರ್ಶನ, ಇದರೊಟ್ಟಿಗೆ ಆಟಿ ತಿಂಗ ಅಂದು ಇಂದು ಆಟಿ ತಿಂಗಳ ವಿಶೇಷತೆ ಕುರಿತು ಮಾತುಕತೆ, ಅರೆಭಾಷೆ ರಸಪ್ರಶ್ನೆ, ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೆದು. ಹಂಗೆ ಗೌಡ ಮಹಿಳಾ ಒಕ್ಕೂಟ ಕೊಡಗು ಇವರ ಕಡೆಯಿಂದ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ಇಂದು ಜನಾಂಗ ಬಂದವರ ಸಹಕಾರಲ್ಲಿ ಆಟಿ ಜಂಬರ ತುಂಬ ಗೌಜಲಿ ಅರ್ಥಪೂರ್ಣ ಆಗಿ ನಡೆದು. ಜಿಲ್ಲೆಯಲ್ಲಿಡಿ ಆಶ್ಲೇಷ ನಕ್ಷತ್ರದ ಮಳೆನ ಉಜಿತು ಪೂರ್ತಿ ಕಮ್ಮಿಯುಟ್ಟು. ಜಿಲ್ಲೆನ ಸುಮಾರು ಕಡೆ ನಾಟಿ ಕೆಲಸ ಮುಗ್ದುಟ್ಟು, ಇನ್ನು ಕೆಲವು ಕಡೆ ರೈತರು ಚುರುಕುಲಿ ನಾಟಿ ಕೆಲಸನ ಮಾಡ್ತಾವಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣಿಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಲ್ವೇ ಪದ್ಮಾ, ನಿಮ್ಮ ಮನೇಲಿ ಎಲ್ಲಾ ಲೈಟ್ ಆನ್ ಆಗಿದೆ, ವಾಟರ್ ಪಂಪ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಓಡ್ತಾ ಇದೆ. ನಮ್ ಲೈನ್ ಅಲ್ಲಿ ಕರೆಂಟ್ ಇಲ್ದೆ ಒಂದ್ ವಾರ ಆಯ್ತಲ್ಲ, ಅದ್ ಹೇಗೆ? ನಾವು ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ಸೋಲಾರ್ ರೂಫ್ ಟಾಪ್ ಹಾಕ್ಸಿದ್ವಿ, ಹಾಗಾಗಿ ನಮ್ಗೆ ಯಾವತ್ತೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಂಥ ಮಳೆಗಾಲದಲ್ಲೂ ಕರೆಂಟ್ ಇದ್ದೇ ಇರುತ್ತೆ. ಇದಕ್ಕೆ ಲುಮಿಪೆಕ್ಸ್ ನವರೇ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಲೋನ್ ಮಾಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಮಾಡಿಸ್ಕೊಡ್ತಾರೆ. ಜೊತೆಗೆ ನಾವು ಬಳಸಿ ಉಳಿಕೆ ಆಗೋ ಹೆಚ್ಚುವರಿ ವಿದ್ಯುತ್ ಅನ್ನ 25 ತಿಂಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನೂ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದೇಗೆ? ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ 9986415522. ಓಕೆ ಅಲ್ಲ? ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಛೇ, ಈ ಕರೆಂಟ್ ಸರಿಯಾಗಿರೋದೇ ಇಲ್ಲ, ಇದ್ರೆ ವೋಲ್ಟೇಜ್ ಇರಲ್ಲ, ಇದ್ರಿಂದಾಗಿ ಯಾವ ಕೆಲಸನೂ ಟೈಮ್ ಸರಿಯಾಗಿ ಆಗೋದೇ ಇಲ್ಲ. ಯಜಮಾನರಿಗೆ, ಮಕ್ಕಳಿಗೆ ಕ್ಯಾರಿಯರ್ ಆಗ್ಬೇಕು, ತಿಂಡಿ ಆಗ್ಬೇಕು, ಮಿಕ್ಸಿ ಗ್ರೈಂಡರ್ ವರ್ಕ್ ಆಗಲ್ಲ, ಐರನ್ ಆಗಲ್ಲ, ವಾಷಿಂಗ್ ಮಿಷಿನ್ ವರ್ಕ್ ಆಗಲ್ಲ. ಅಯ್ಯೋ, ಏನ್ ಮಾಡ್ಲಿ? ಚಿಂತೆ ಬೇಡ, ಈ ಕರೆಂಟ್ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕ್ಬಿಡಿ. ಈಗ ಲಿಥಿಯಂ ಬ್ಯಾಟರಿ ಭರಿತ ಸೋಲಾರ್ ಇನ್ವರ್ಟರ್ ಗಳನ್ನ ಬಳಸಿ 10 ವರ್ಷಗಳ ವಾರಂಟಿಯೊಂದಿಗೆ 365 ದಿನಾನು ಮನೆಯ ಎಲ್ಲಾ ಉಪಕರಣಗಳನ್ನು ಬಳಸಿ. ಅದು ಅಲ್ಲದೆ ಈಗ ನೀವು PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಮೂಲಕ ಮನೆಗೆ ಸೋಲಾರ್ ಪ್ಯಾನಲ್ ಅಳವಡಿಸಿ ಸರ್ಕಾರದಿಂದ ಸಬ್ಸಿಡಿನೂ ಸಿಗುತ್ತೆ. ಮುಂದಿನ 25 ವರ್ಷಗಳವರೆಗೆ ಸೆಸ್ಕಾಮ್ ನಿಂದ ನಿಮಗೆ ಆದಾಯನೂ ಬರ್ತಿರುತ್ತೆ. ಹೌದಾ? ಹಾಗಾದ್ರೆ ನಾವು ಹಾಕಿಸ್ಬಿಡ್ತೀವಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? PM ಸೂರ್ಯಘರ್ ಉಚಿತ ಯೋಜನೆಯ ಜಿಲ್ಲೆಯ ಅಧಿಕೃತ ಪೂರೈಕೆದಾರರಾದ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ 60 ಕ್ಲೂ ಗೋಣಿಗೊಪ್ಪ ಮತ್ತು MV ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ 9343828366 ಅಥವಾ 6366068211. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಯುವ ಸಬಲೀಕರಣ, ಪಿಣ್ಯ ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲಾ ಯುವ ಒಕ್ಕೂಟ, ವಿರಾಜಪೇಟೆ, ಸೋಮಾರಪೇಟೆ ತಾಲೂಕು ಯುವ ಒಕ್ಕೂಟ, ಪಿಣ್ಯ, ಶ್ರೀ ಕೃಷ್ಣ ಯುವಕ ಸಂಘ ಅಯ್ಯಂಗೇರಿ ಇಂಗಡ ಕೂಡುಕೂಟತ್ತು. ಆಗಸ್ಟ್ 23 ಮಡಿಕೇರಿ ತಾಲೂಕು ಭಾಗಮಂಡಲ ಗ್ರಾಮ ಹತ್ರ ಬಳ್ಳಡ್ಕ ಅಪ್ಪಾಜಿ ಪಿಣ್ಯ ಅನು ಎಂಗಡ ಬೇರ್ಲಿ ದಂಡರ್ತಿ 25-26 ಸಾಲರ ರಾಜ್ಯ ಮಟ್ಟದ ಮುಕ್ತ ಕೆತ್ತೆಬಲು ಕಳಿ ಪೈಪೋಟಿ ನಡಪ. 66/11 KV ಕುಶಾಲನಗರ ವಿದ್ಯುತ್ ಉಪಕೇಂದ್ರ ತಂಜಾಪುರಪಾಯುವ ಸುಂಟಿಕೊಪ್ಪ, ಪನ್ಯ, ಹೊಸಕೋಟೆ, ನಾಕೂರು, ಗದ್ದೇಹಳ್ಳಿ ಫೀಡರ್ ನಾಳೆ ಪೊಲಕ 10 55 ಗಂಟೆ ಕತ್ತನೆ ಅವಶ್ಯ ರಿಪೇರಿ ಪಣಿ ಉಳ್ಳಾನಗುಂಡು ಕರೆಂಟ್ ಇಪ್ಪಲೆ ಆನಗುಂಡು ಸುಂಟಿಕೊಪ್ಪ ಟೌನ್, ಪನ್ಯ ಹರದೂರು, ಉಲುಗುಲಿ, ನಾರ್ಗಾಣೆ, ಬೆಟ್ಟಗೇರಿ, ನಾಕೂರು, ಹೆರೂರು, ಅಂದಗೋವೆ, ಕೊಡಗರಳ್ಳಿ, ಹೊಸಕೋಟೆ, ಕಂಬಿಬಾಣೆ, ಪಿಂಜೆ ಸುತ್ತಮುತ್ತ ಜಾಗದ ಕರೆಂಟ್ ಇಪ್ಪಲೆ ಸಾರ್ವಜನಿಕಂಗ ಸಾಕರ್ ಚುಡಾಣಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. 2025 ಸಾಲರ ಚರಿತ್ರೆರ ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಕ್ಕು ಕವನತ್ನ ಓದಕ್ಕು ಇರಾದೆ ಉಳ್ಳ ಕವಿ ಕವಯತ್ರಿಯ ಎದೆ ಊರು ಭಾಷೆರ ಒಂದು ಕವನತ್ನ September 6 ಒಳಲು ಐಕೊಂಡು ಈ ಕುರಿ ಕವಿಗೋಷ್ಠಿಲಿ ಕಾಲಕಾಲ ನಡ್ತೋನಕ್ಕೆ ಕನ್ನಡ, ಕೊಡವ, ಅರೆಭಾಷೆ, ತುಳು, ಕೊಂಕಣಿ, ಹವ್ಯಕ, ಬ್ಯಾರಿ, ಎರವ, ಕುಂಬಾರ, ಹಿಂದಿ, ಉರ್ದು, ತಮಿಳ್, ಮಲಯಾಳಂ, ತೆಲುಗು, ಮರಾಠಿ, ಸಂಸ್ಕೃತ ಇಂದನೆ ಎದೆ ಭಾಷೆರ ಕವನತ್ನ ಕನ್ನಡ ಲಿಪಿಲು ಪಿಂಜ ಹಿಂದಿ ಇಂಗ್ಲಿಷ್ ಕವನತ್ನ ಅದೇ ಭಾಷೆಲಿ ಐಕೊಂಡು ಕವನತ್ನ ಐಪವು ತಂಗಡ ಪೂರ್ತಿ ವಿಳಾಸ, ಮೊಬೈಲ್ ನಂಬರು, ಫೋಟೋತ್ನ ಕಡ್ಡಾಯ ಆಯ್ತು ಐಕೊಂಡು ಮಾಹಿತಿ ಇಲ್ಲದ ಕವನತ್ನ ಆಯ್ಕೆಗೆ ಪರಿಗಣನೆ ಮಾಡುಲೆ ಕವನತ್ನ ಪಿಂಜ ಮಾಹಿತಿನ